ಸಗಣಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ 10-15 kg, ಒಂದೊಂದು ಗಿಡದ ಬಗ್ಗೆ ಮಾತಾಡ್ತಾ ಇದ್ದೀನಿ. 10-15 kg ಕೊಟ್ಟರೆ ತುಂಬಾ ಒಳ್ಳೇದು. ನೀವು ಎಷ್ಟು ಸಗಣಿ ಗೊಬ್ಬರ ಕೊಡ್ತೀರಿ ಅಷ್ಟು ಕೂಡ ಒಳ್ಳೆಯದು ಗಿಡಕ್ಕೆ. ಇದೇ ರೀತಿ ವರ್ಷ ವರ್ಷ ಆಗ್ತಂಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೋಗಿ ನಿಮ್ಮ ಗಿಡಗಳು ಒಂದು 15 ವರ್ಷ ಆದಾಗ ರಾಸಾಯನಿಕ ಗೊಬ್ಬರದ ಬೇಡಿಕೆನೂ ಜಾಸ್ತಿ ಆಗಿರುತ್ತೆ. ಅದರಲ್ಲಿ ಅವಾಗ ಎಷ್ಟು ಹಾಕ್ಬೇಕು ಅಂದ್ರೆ 1 kg ಯೂರಿಯಾ ಹಾಕ್ಬೇಕಾಗುತ್ತೆ 15 ವರ್ಷ ಅಥವಾ ಅದರಿಂದ ದೊಡ್ಡದ ಮರಗಳಿಗೆ. 1 kg ಯೂರಿಯಾ, 250 g ರಾಕ್ ಫಾಸ್ಫೇಟ್, 1.5 kg ಮ್ಯೂರೇಟ್ ಆಫ್ ಪೊಟಾಶ್ ಕೊಟ್ರೆ ತುಂಬಾ ಒಳ್ಳೇದು. ಅದೇ ರೀತಿ ನೀವು ಸಗಣಿ ಗೊಬ್ಬರನು 20-25 kg ಮಾಡ್ಕೋಬೇಕಾಗುತ್ತೆ. ಮತ್ತೆ pH ಅದನ್ನೆಲ್ಲ ನೋಡಿ, ಸ್ವಲ್ಪ ಲೈಮ್ ಬೇಕು, ಡೊಲೊಮೈಟ್ ಬೇಕು ಅಥವಾ ಜಿಪ್ಸಮ್ ಬೇಕು, ಅದನ್ನ ನೋಡಿ ಹಾಕೊಂಡ್ರೆ ತುಂಬಾ ಒಳ್ಳೇದು. ಅದೇ ರೀತಿ ನಮ್ಮಲ್ಲಿ ಈ ಗಿಡಗಳಲ್ಲಿ ಹೂ ಬಿಡೋದು, ಹೂ ಕಾಯಿ ಕಟ್ಟುವಾಗ ISR ಮೈಕ್ರೋ ನ್ಯೂಟ್ರಿಯಂಟ್ ಸ್ಪೆಷಲ್ಸ್ ಅಂತ ಬರುತ್ತೆ. ಅಂದ್ರೆ ಮೈಕ್ರೋ ನ್ಯೂಟ್ರಿಯಂಟ್ ಸ್ಪ್ರೇ ಒಂದು ಬೇಕಾಗುತ್ತೆ ನಮ್ಮಲ್ಲಿ ಕಾಯಿ ಕಟ್ಟೋದಕ್ಕಾಗ್ಲಿ, ಹೂವಿನ ಪ್ರಮಾಣವನ್ನು ಜಾಸ್ತಿ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಈ ರೀತಿ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಸ್ಪ್ರೇ 2 ಅಥವಾ 3 ಭಾಗ ಹೂ ಬಿಡುವಾಗ ಒಂದು ಸತಿ, ಮಧ್ಯದಲ್ಲಿ ಒಂದ್ ಸತಿ, ಕಾಯಿ ಕಟ್ಟುವಾಗ ಒಂದ್ ಸತಿ ಕೊಟ್ರೆ ಕಾಯಿಯ ಗಾತ್ರ ಜಾಸ್ತಿ ಆಗುವಂತದ್ದು. ಅದೇ ರೀತಿ ರೋಗಗಳು ಮತ್ತೆ ಕೀಟಗಳ ಬಗ್ಗೆ ಬಂದ್ರೆ ಅಷ್ಟೊಂದು ರೋಗಗಳು ಅಥವಾ ಕೀಟಗಳು ಇಲ್ಲ ಅಂತ ಅಂದ್ರೂ ಏನಿದಿಲ್ಲ. ಬಟ್ ಬರೋ ರೋಗಗಳಲ್ಲಿ ಏನಾಗಿದೆ ಅಂತ ಅಂದ್ರೆ ಒಂದು ಡೈಬ್ಯಾಕ್ ಅಂತ ಕರಿತೀವಿ. ಅಂದ್ರೆ ಏನಾಗುತ್ತೆ, ತುದಿಯಲ್ಲಿ ರೋಗ ಶುರುವಾಗಿ ತುದಿಯಿಂದ ಮರ ಒಣಗ್ತಾ ಬರುತ್ತೆ. ಅದೇ ರೀತಿ ಬ್ಲೈಡ್ ಡಿಸೀಸ್, ಎಲೆ ಚುಕ್ಕೆ ರೋಗ, ಇದೇ ರೀತಿ ಕೊಳೆ ರೋಗ ಇದೆಲ್ಲ ಬರುತ್ತೆ. ಇವನ್ನೆಲ್ಲದನ್ನು ಕೂಡ ಬೋರ್ಡೋ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ನ ಹಾಕಿ ಮ್ಯಾನೇಜ್ ಮಾಡ್ಕೋಬಹುದು. ಅಕಸ್ಮಾತ್ ಆಗ್ಲಿಲ್ಲ ಅಂತ ಅಂದ್ರೆ ಕೆಮಿಕಲ್ ಫಂಗಿಸೈಡ್ಸ್ ಏನ್ ಬರುತ್ತೆ ಅದನ್ನ ಕೊಟ್ರೆ ಸಾಕಾಗುತ್ತೆ. ಅದೇ ರೀತಿ ಕೀಟಗಳ ಬಾಧೆ ಬಗ್ಗೆ ಬಂದ್ರೆ 2018 ತನಕ ಅಂತ ಕೀಟಗಳು ಇರಲಿಲ್ಲ. ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಅಂತೀವಿ ಅದೊಂದಿರ್ತಿತ್ತು. ಬಟ್ 2018 ಯಾವಾಗ ತುಂಬಾ ಮಳೆ ಶುರುವಾಯ್ತು ಅವಾಗ ನಾವು ನೋಡಿದಾಗ ಏನಾಯ್ತು, ಇಡುಕಿಯಲ್ಲಾಗ್ಲಿ ಇಲ್ಲೇ ಮಡಿಕೇರಿಯಲ್ಲಾಗ್ಲಿ ಕಾಂಡ ಕೊರಕ ಹುಳುಗಳು ಸ್ವಲ್ಪ ಜಾಸ್ತಿ ಆಯ್ತು. ಅಂದ್ರೆ ಕಾಂಡ ಕೊರಕ ಶುರುವಾಗಿ ಇಡೀ ಮರನೇ ಕೂಡ ಒಣಗುವಂತ ಒಂದು ಇದು ಬಂತು. ಅಂತ ಸ್ಥಿತಿ ಇದ್ದಾಗ ಇಮಿಡಾಕ್ಲೋಪ್ರಿಡ್ ಅಥವಾ ಬೇರೆ ಕೆಮಿಕಲ್ ಇನ್ಸೆಕ್ಟಿಸೈಡ್ ನ ಕೊಟ್ಟು ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಅಂತ ಕೀಟ ಮತ್ತೆ ರೋಗ ಬಾಧೆಗಳಿಲ್ಲ. ಅದೇ ನಾನು ಹೇಳಿದಾಗೆ ಮುಂಚೆ ಬೇಸಲ್ಲಿ ಅಥವಾ ಬುಡದಲ್ಲಿ ನೀರ್ ನಿಲ್ದಂಗ್ ನೋಡ್ಕೊಂಡ್ರೆ ನಿಮ್ಮೆಲ್ಲ ಆಲ್ಮೋಸ್ಟ್ ಎಲ್ಲ ರೋಗಗಳನ್ನು ಕೂಡ ನೀವು ಕಂಟ್ರೋಲ್ ಮಾಡಬಹುದು. ಇದು ರೋಗಗಳ ಬಗ್ಗೆ ಆಯ್ತು. ಮತ್ತೆ ಈಗ ಫ್ರೂಟ್ಸ್ ಅಥವಾ ಕಾಯಿಗಳು ಯಾವಾಗ ಬರುತ್ತೆ, ಅದನ್ನ ಯಾವ ರೀತಿ ಪ್ರೊಸೆಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಬೀಜದಿಂದ ಸಸಿ ಮಾಡಿ ಬೀಜ ನೆಟ್ಟಿದಿರಿ ಅಂದ್ರೆ ಅದು 6-7 ವರ್ಷ ಬೇಕಾಗುತ್ತೆ ಕಾಯಿ ಬಿಡೋದಕ್ಕೆ. ಅಂದ್ರೆ ನಾವು ಅದನ್ನ ಜಿಯೋನಲ್ ಪೀರಿಯಡ್ ಅಂತ ಕರಿತೀವಿ. 1-6 ವರ್ಷದ ತನಕ ಫಸ್ಲು ಬಿಡಲ್ಲ. 6-7 ವರ್ಷಕ್ಕೆ ನಿಮಗೆ ಫಸ್ಲು ಶುರುವಾಗುತ್ತೆ. ಫಸ್ಲು ಮೀನ್ಸ್ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. 15 ವರ್ಷ ಆದಾಗ ನಿಮಗೆ ಆ ಮರದ ಫುಲ್ ಪೊಟೆನ್ಶಿಯಲ್, ಅಂದ್ರೆ ಈ ಮರದ ಎಷ್ಟು ಬಿಡಬಹುದು ಅನ್ನೋದನ್ನ ನೀವು ತಿಳ್ಕೊಳೋದಕ್ಕೆ ಒಂದು 15 ವರ್ಷ ಬೇಕಾಗುತ್ತೆ. ಅದೊಂದು. ಮತ್ತೆ ನೀವು ಗ್ರಾಫ್ಟ್ಸ್ ಅಥವಾ ಕಸಿ ಮಾಡಿರೋ ಗಿಡ ಹಾಕಿದ್ರೆ 4-5 ವರ್ಷ ಸಾಕು. ಅದು ಕೂಡ 7-8 ವರ್ಷಕ್ಕೆ ಸ್ಟೆಬಿಲೈಸ್ಡ್ ಈಲ್ಡ್ ಅಂತಂದ್ರೆ ಸ್ಥಿರವಾಗಿ ಈಲ್ಡ್ ಕೊಡಕ್ ಶುರು ಮಾಡುವಂತದ್ದು. ಮತ್ತೆ ಒಂದು ಮರದಿಂದ ನಾವ್ ಎಷ್ಟು ಕಾಯಿಗಳನ್ನ ಕುಯ್ಬೋದು, ಎಷ್ಟು ಪತ್ರಗಳನ್ನ ಕುಯ್ಬೋದು ಅಂತ ಆದ್ರೆ, ಒಂದು ಮರದಿಂದ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಅಂದ್ರೆ 3,000 ಕಾಯಿಗಳಷ್ಟು ಬಿಡುವಷ್ಟು ಒಂದು ಕ್ಷಮತೆ ಒಂದು ಮರದಲ್ಲಿರುತ್ತೆ. ಹಾಗಾಗಿ 3,000 ಅಂತ ಅಂದ್ರೆ ಆಲ್ಮೋಸ್ಟ್ ನಿಮಗೆ 150-200 ಕಾಯಿಗಳು 1 kg ಆಗುತ್ತೆ. ಆ ಬೇಸಿಸ್ ಮೇಲೆ ನಿಮಗೆ 1-200 kg ತನಕ ಸಿಗುವಂತ ಒಂದು ಚಾನ್ಸಸ್ ನಿಮಗೆ ಒಂದು ಮರದಿಂದ ಇರುತ್ತೆ. ಕುಯ್ತಾ ಇದಾರೆ ಈಗ ಕೆಲವರು ಜನ, ಕೆಲವರು ರೈತರುಗಳು 150-200 kg ಜಾಯಿಕಾಯಿನ ಕುಯ್ತಿರುವಂತ ಮರಗಳು ಕೂಡ ಇದೆ. ಮತ್ತೆ ಇದು ಹಾರ್ವೆಸ್ಟಿಂಗ್ ಯಾವಾಗ ಬರುತ್ತೆ ಅನ್ನೋದಾದ್ರೆ, ನಾವ್ ಇದನ್ನೊಂದು ಸ್ಟಡಿ ಮಾಡಿದ್ವಿ. ಯಾಕೆಂದ್ರೆ ಈ ಘಟ್ಟ ಪ್ರದೇಶದಿಂದ ಕೆಳಗಡೆ ಕೋಸ್ಟಲ್ಲಿ ಹೋದಾಗ ಫ್ಲವರಿಂಗ್ ಅಥವಾ ಹೂ ಬಿಡೋ ಒಂದು ಟೈಮ್ ಚೇಂಜು, ಅದೇ ನಮ್ಮ ಅಪ್ಪಂಗ್ಲ ಕಂಡೀಷನ್ ಅಲ್ಲಿ ಅಥವಾ ಈ ಘಟ್ಟದಿಂದ ಮೇಲೆ ಕೂಡ ಹೂ ಬಿಡುವಂತ ಒಂದು ಸಮಯ ಕೂಡ ಚೇಂಜ್ ಆಗುತ್ತೆ. ಮತ್ತೆ ಇದು ಕೊಯ್ಲಿಗೆ ಬರುವಂತದ್ದು ಹಾಗೆ, ನೀವು ಘಟ್ಟದಿಂದ ಕೆಳಗಡೆ ಹೇಳಿದ್ರೆ ಕ್ಯಾಲಿಕಟ್ ಅಥವಾ ಕಣ್ಣೂರು ಅಥವಾ ಈ ಮಂಗಳೂರು ಸೈಡಿಗೆ ಹೋದ್ರೆ ಅಲ್ಲೆಲ್ಲ ಜೂನ್ ಆಗಸ್ಟ್ ಅಲ್ಲಿ ಕೊಯ್ಲಿಗೆ ಬರುವಂತದ್ದು. ಅಂದ್ರೆ ವಿಪರೀತ ಮಳೆ ಟೈಮ್ ಅಲ್ಲಿ ಕೊಯ್ಲಿಗೆ ಬರುವಂತದ್ದು, ಅದು ಒಂದು ನ್ಯೂನ್ಯತೆ ಅಂತಾನು ಹೇಳ್ಬೋದು. ಯಾಕೆಂದ್ರೆ ಪ್ರೊಸೆಸ್ ಮಾಡ್ಲಿಕ್ಕೆ ಆಗಲ್ಲ, ಒಣಗಿಸ್ಲಿಕ್ಕೆ ಆಗಲ್ಲ, ಮತ್ತೆ ಫಂಗಸ್ ಅಥವಾ ನಾವೇನ್ ಅಂತೀವಲ್ಲ ಬೂಸ್ಟ್ ಬರುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಅದೇ ನಮ್ಮ ಘಟ್ಟ ಪ್ರದೇಶಗಳಲ್ಲಿ ಏನಾಗಿದೆ, ಸೆಪ್ಟೆಂಬರ್-ಡಿಸೆಂಬರ್ ಅಂದ್ರೆ ಸ್ವಲ್ಪ ಮಳೆ ಬಂದು ನಿಂತಿರುತ್ತೆ, ಸ್ವಲ್ಪ ಬಿಸಿಲು ಕೂಡ ಶುರುವಾಗಿರುತ್ತೆ. ಇದು ನಮ್ಮ ಘಟ್ಟ ಪ್ರದೇಶಗಳಿಗೆ ಇರುವಂತ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಕುಯ್ಲಿಗೆ ಬರುವಂತ ಒಂದು ಸಮಯ, ಹಣ್ಣು ನೋಡಿದಾಗ ಇದನ್ನ ಕುಯ್ಯಕ್ ಬಂದಿದೆಯೋ ಇಲ್ವೋ ಅಂತ ಗೊತ್ತಾಗೋದು ಹೇಗೆ ಅಂತ ಅಂದ್ರೆ, ಮೇಲಿನ ಸಿಪ್ಪೆ, ಮಧ್ಯದ ಜಾಯಿಪತ್ರೆ, ಒಳಗಿನ ಜಾಯಿಕಾಯಿ, ಮೇಲ್ಗಡೆ ಇರುವಂತ ಸಿಪ್ಪೆ, ಹೊರಗಡೆ ಏನಿರುತ್ತಲ್ಲ ಅದು ಅದಾಗೆ ಓಪನ್ ಆಗುತ್ತೆ. ಇದು ಕೊಯ್ಲಿಗೆ ಸಿದ್ಧವಾಗಿದೆ ಅಂತ ಅನ್ಸುವಂತದ್ದು ಅಂತ ಅದನ್ನ ಹುಡುಕ್ಬಿಟ್ಟು ಕುಯ್ಬೇಕಾಗುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ನೀವು ಕುಯ್ದಲ್ಲೇ ಹೋದ್ರೆ ಅದು ಕೆಳಗಡೆ ಬಿದ್ದಿರುತ್ತೆ. 2 ದಿನ ಲೇಟ್ ಆದ್ರೂ ಕೂಡ ಅದೇ ತುಂಬಾ ಓಪನ್ ಆಗಿ ಕೆಳಗಡೆ ಜಾಯಿಕಾಯಿ ಮತ್ತೆ ಜಾಯಿಪತ್ರೆ ಕೆಳಗಡೆ ಬೀಳುವಂತದ್ದು, ತಗೊಬಂದು ಸಂಸ್ಕರಣೆ ಮಾಡ್ಬಿಟ್ಟು. ಒಂದ್ ಏನು ಗಮನಿಸ್ಬೇಕು ಅಂತ ಅಂದ್ರೆ, ಕೆಳಗಡೆ ಬಿದ್ದಿರೋದ್ರಲ್ಲಿ ಯಾವ್ದು ಕೂಡ ಉಷ್ಣ ಬಂದಿಲ್ವೋ ಅದೊಂದನ್ನು ಕೂಡ ಗಮನಿಸ್ಬೇಕಾಗತ್ತೆ. ತರುವಾಗ ಕೆಲವು ತಳಿಗಳಲ್ಲಿ ವ್ಯತ್ಯಾಸ ಇದೆ. ಅಂದ್ರೆ ದಪ್ಪ ಪತ್ರೆ ಇರುವಂತದ್ದು ಇದೆ, ತೆಳ್ಳನೆ ಪತ್ರ ಇರುವಂತದ್ದು ಇದೆ. ಒಂದು ಪತ್ರೆ 6-15 g ಬರುವಂತದ್ದು, ಕಾಯಿ 6-15 g ಬರುವಂತದ್ದು, 1 kg ಏನಿಲ್ಲ ಅಂದ್ರೂ 100-150-180 ಕಾಯಿ ತನಕ 150 ಕಾಯಿ ಹಾಕಿದ್ರೆ 1 ಕೆಜಿ ಆಗುವಂತದ್ದು. ಅದೇ ರೀತಿ ಪತ್ರೆ 5 ಕೆಜಿ ಕಾಯಿ ಕುಯ್ದ್ರೆ ಅದರಲ್ಲಿ 3/4 ಕೆಜಿಯಿಂದ 1 ಕೆಜಿ ಪತ್ರೆ ಮಾತ್ರ ಸಿಗುತ್ತೆ, ಅಂದ್ರೆ 1:5. ಪತ್ರೆಲ್ಲೂ ಏನಾಗುತ್ತೆ, 1 ಗ್ರಾಮ್ ಇಂದ 5 ಗ್ರಾಮ್ ತನಕ ಬರುತ್ತೆ. ನಾನು ಏನ್ ಹೇಳ್ತಾ ಇದ್ದೀನಿ, ಅದು ಒಣಗಿರುವಂತ ಒಂದು ತೂಕ. 200 ರಿಂದ 1,000 ಪತ್ರೆಗಳನ್ನ ಹಾಕಿದ್ರೆ 1 ಕೆಜಿ ಆಗುವಂತದ್ದು. ಕುಯ್ಕೊಂಬಂದಿರುವಂತ ಜಾಯಿಕಾಯಿ ಮತ್ತೆ ಜಾಯಿ ಪತ್ರನ ಬೇರೆ ಬೇರೆ ಮಾಡಿ, ಯಾಕೆಂದ್ರೆ ಒಣಗುವ ಸಮಯ ಬೇರೆ ಬೇರೆ ಎರಡಕ್ಕೂ ಕೂಡ. ಜಾಯಿ ಪತ್ರೆನ 1 ದಿನ ಒಣಗಿಸಿದ್ರೆ ಸಾಕು, ಮತ್ತೆ ಜಾಯಿ ಕಾಯಿನ ಮಾತ್ರ 3 ರಿಂದ 4 ದಿನ ಒಣಗಿಸಬೇಕಾಗತ್ತೆ. ಒಣಗಿಸುವಾಗ ಏನಾಗಬೇಕು ಅಂತ ಅಂದ್ರೆ ಅದರಲ್ಲಿ ಎಷ್ಟು ತೇವಾಂಶ ಇರುತ್ತೆ, ಅದು 8-10% ಬರೋ ತನಕನು ಕೂಡ ಒಣಗಿಸಿದ್ರೆ ಅದು ರೆಡಿಯಾಗಿರುತ್ತೆ. ತೋಟದಿಂದ ತರುವಾಗ್ಲೂ ಕೂಡ ಅದರಲ್ಲಿ ಫಂಗಸ್ ಇದೆಯೋ ಇಲ್ವೋ ಒಂದೇ ಸತಿ ನೋಡ್ಬಿಟ್ಟು ತರೋದು ಒಳ್ಳೇದು. ಅಕಸ್ಮಾತ್ ಅದರಲ್ಲಿ ಯಾವ್ದ್ರಲ್ಲಾದ್ರೂ ಫಂಗಸ್ ಅಥವಾ ಭೂಷಣ ಬಂದಿದೆ, ಕೆಳಗಡೆ ಬಿದ್ದಿರೋ ತಂದಿದ್ರಲ್ಲಿ ಇದೊಂದು ಮಳೆಗಾಲದಲ್ಲಿ ಬರೋದ್ರಿಂದ ಒಂದು ತೊಂದರೆ ಇರುತ್ತೆ. ಅಂತದನ್ನ ಅವಾಗ್ಲೇನೆ ಬೇರ್ಪಡಿಸಿ ಒಣಗಿಸಿದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಒಂದ್ಸತಿ ಒಣಗ್ಸಕ್ಕೆಲ್ಲ ಒಟ್ಟಿಗೆ ಇಟ್ಟಾಗ ಅದರಿಂದ ಇದಕ್ಕೆ ಹರಡುವಂತ ಸಾಧ್ಯತೆ ಜಾಸ್ತಿ. ಅದೊಂದನ್ನ ನೀವು ಗಮನಿಸಬೇಕಾಗತ್ತೆ. ಇದು ಸೂರ್ಯನ ಕಿರಣದಲ್ಲಿ ಒಣಗಿಸಿದ್ರೇನೆ ತುಂಬಾ ಒಳ್ಳೇದು. ಇಲ್ಲ ಅಂತ ಅಂದ್ರೆ ನೀವು ಅಕಸ್ಮಾತ್ ಮಳೆಗಾಲ ಬಿಸಿಲಿಲ್ಲ ಅಂತ ಅಂದ್ರೆ ಏರ್ ಡ್ರೈಯಿಂಗ್ ಅಥವಾ ಓವನ್ ಡ್ರೈಯಿಂಗ್ ಅಂತ ಏನಂತೀವಲ್ಲ, ಸಣ್ಣದಾದಂತ ನಮ್ಮ ಏಲಕ್ಕಿ ಗೂಡುಗಳಲ್ಲೂ ಒಣಗಿಸಬಹುದು. ಆ ರೀತಿ ಸಣ್ಣ ಗೂಡುಗಳನ್ನ ಮಾಡಿ ಎಲೆಕ್ಟ್ರಿಕ್ ಡ್ರೈಯರ್ ಗಳನ್ನು ಕೂಡ ಮಾಡ್ಕೊಳ್ಳುವಂತದ್ದು. ಎಲೆಕ್ಟ್ರಿಕ್ ಡ್ರೈಯಿಂಗ್ ಮಾಡ್ತಿದ್ದೀನಿ ಅಂದ್ರೆ ನೀವೇನ್ ಜಾಯಿಕಾಯಿ ತರ್ತೀರಿ ಅದನ್ನೊಂದ್ಸತಿ ಒಳ್ಳೆ ನೀರಲ್ಲಿ ತೊಳೆದು ಅದಾದ್ಮೇಲೆ ಡ್ರೈಯಿಂಗ್ ಹಾಕುವಂತದ್ದು ಒಳ್ಳೇದು. ಜಾಯಿ ಪತ್ರೆನ ನೀವು ಒಂದು 55-60 ಡಿಗ್ರಿಲಿ ಒಣಗಿಸ್ತಾ ಇದೀರಿ ಅಂತ ಅಂದ್ರೆ 3-4 ಗಂಟೆ ಸಾಕಾಗುತ್ತೆ, ಅಷ್ಟರಲ್ಲಿ ನಿಮಗೆ ಎಲೆಕ್ಟ್ರಿಕ್ ಡ್ರೈಯರ್ ಅಲ್ಲಿ ಒಣಗುವಂತದ್ದು. ಅಥವಾ ಜಾಯಿ ಕಾಯಿನ ಒಣಗಿಸ್ತಿದ್ದೀರಿ ಅಂದ್ರೆ ಇದೇ 55-60 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, ಅದ್ನ ಒಂದು 1/4 ದಿನದಿಂದ 3/4 ದಿನ ಅಂದ್ರೆ ಒಂದು 15-16 ಅವರ್ ಬೇಕಾಗುತ್ತೆ. ಗಮನ ಇಟ್ಕೋಬೇಕಾಗುತ್ತೆ, ತುಂಬಾ ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೂ ಪತ್ರೆಯಲ್ಲಿ ಕೂಡ ಕಲರ್ ಸ್ವಲ್ಪ ಡಿಮ್ ಆಗುವಂತದ್ದು ಇದು ಜಾಸ್ತಿ. ಹಾಗಾಗಿ ನೀವು ಅದನ್ನೆಲ್ಲ ಇದು ಮಾಡಿಕೊಂಡು ಒಣಗಿಸಿದ್ರೆ ತುಂಬಾ ಒಳ್ಳೇದು. ಇದು ಒಣಗಿಸುವ ವಿಧಾನದ ಬಗ್ಗೆ. ಮತ್ತೆ ಹೇಳ್ತಾ ಇದ್ದೆ, ಇವೆರಡು ಕೂಡ ನಮ್ಮ ಜಾಯಿ ಕಾಯಲ್ಲಿ ಏನಾಯ್ತು, ಜಾಯಿ ಪತ್ರೆ ಮತ್ತೆ ಜಾಯಿ ಕಾಯಿ ಎರಡು ಕೂಡ ಉಪಯೋಗಕ್ಕೆ ಬಂತು. ಹೊರಗಡೆ ಇರುವಂತ ಸಿಪ್ಪೆ ಏನ್ ಮಾಡಬಹುದು ಅಂತ ಅಂದ್ರೆ ತುಂಬಾ ಜನ ಬಿಸಾಕ್ತಾರೆ, ಬಟ್ ಇತ್ತೀಚೆಗೆ ಏನಾಗಿದೆ ಅಂತ ಅಂದ್ರೆ ಈ ಸಿಪ್ಪೆನೆ ಕೂಡ ಉಪಯೋಗಿಸಿ ಕೆಲವರು ಜನ ಉಪ್ಪಿನಕಾಯಿ ಹಾಕುವಂತದ್ದು ಮತ್ತೆ ಜಾಮ್ ಜೆಲ್ಲಿ ಮಾಡುವಂತದ್ದು ಇದನ್ನು ಕೂಡ ಯೂಸ್ ಮಾಡಿದ್ರೆ ಅಂದ್ರೆ ಜಾಯಿ ಕಾಯಲ್ಲಿ ಯಾವ್ದು ಕೂಡ ವೇಸ್ಟ್ ಇಲ್ಲ. ನಮಗೆ 3 ಭಾಗ ಸಿಪ್ಪೆ ಪತ್ರೆ ಮತ್ತೆ ಕಾಯಿ ಉಪಯೋಗ ಇರುವಂತದ್ದು. ಇದು ಜಾಯಿ ಕಾಯ ಬಗ್ಗೆ ಇರುವಂತ ಒಂದು ಮಾಹಿತಿ, ಅದ್ರ ಬೇಸಾಯ ಕ್ರಮಗಳು ಮತ್ತೆ ಅದನ್ನ ಹೇಗೆ ನಾವು ಪ್ರೋಸೆಸ್ ಮಾಡಬಹುದು ಇದನ್ನೆಲ್ಲ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಜಾಯಿ ಕಾಯಿಯ ಈ ಒಂದು ವೃಕ್ಷದ ಬಗ್ಗೆ ಮತ್ತು ಅದರ ಬಳಕೆ ಕುರಿತಂತೆ ನಾವು ವಿಷಯಗಳನ್ನ ಆಲಿಸ್ತಾ ಇದ್ರೆ ಒಂಥರ ಕುತೂಹಲ ಆಸಕ್ತಿದಾಯಕವಾದದ್ದು. ಸುವಾಸನೆಗೆ ಹೆಸರುವಾಸಿಯಾದ ಜಾಯಿಕಾಯಿ ಕೊಡಗಿನಲ್ಲೂ ಬೆಳೀತತೆ, ಕೊಡಗಿನಲ್ಲೂ ಇದನ್ನ ಬೆಳ್ಕೊಳ್ಬಹುದು ಅನ್ಕೊಂಡು ಹೇಳ್ತಾ ಇದ್ರೆ. ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯಲ್ಲಿ ಸಸ್ಯಗಳನ್ನು ಮಾರಾಟ ಮಾಡ್ತಾ ಇದೀರಾ, ಹೇಗೆ? ಇಲ್ಲ ಸರ್, ಗ್ರಾಫ್ಟ್ ನಾವು ಮಾಡ್ತಾ ಇಲ್ಲ, ಕ್ಯಾಲಿಕಟ್ ಅಲ್ಲಿ ಮಾಡ್ತಾ ಇದಾರೆ. ಮತ್ತೆ ಪೆರ್ವಾನಾ ಮುಯಿ ಅಂತ ಇದೆ, ಅಲ್ಲಿ ಕೂಡ ಕೆವಿಕಲ್ ಮಾಡ್ತಿರುವಂತದ್ದು. ನಾವು ಬೀಜದಿಂದ ಮಾಡ್ತಾ ಇದೀವಿ ಬಟ್ ಮಾರಾಟ ಮಾಡ್ತಾ ಇಲ್ಲ. ಗಂಡು ಹೆಣ್ಣು ಎರಡು ವ್ಯತ್ಯಾಸ ಇದ್ರೆ ನಾವು ಮಾಡ್ತಾ ಇಲ್ಲ, ಬಟ್ ಬಂದವರಿಗೆಲ್ಲ ಕೂಡ ನಾವು ಕ್ಯಾಲಿಕಟ್ಟಿನ ಒಂದು ಸಂಪರ್ಕ ಕಲ್ಪಿಸ್ಕೊಟ್ಬಿಟ್ಟು ಅವ್ರು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡೋಗಿ ಮಾಡ್ತಾ ಇದೀವಿ. ಅದೇ ರೀತಿ ಕೆಲವರು ಲೈಸೆನ್ಸಸ್ ಇದಾರೆ ನಮ್ಮ ಸಂಸ್ಥೆಯಿಂದ, ಲೈಸೆನ್ಸ್ ತಗೊಂಡು ಆ ನಮ್ಮ ವಿಶ್ವಶ್ರೀ ಮತ್ತು ಕೇರಳಶ್ರೀನ ಮಲ್ಟಿಪ್ಲೈ ಮಾಡ್ತಿರೋರು ಇದಾರೆ, ಅವ್ರ ಸಂಪರ್ಕವನ್ನು ಕೊಟ್ಟಾಗ ಅವ್ರು ಅಲ್ಲೂ ಹೋಗಿ ಆ ನರ್ಸರಿಯಿಂದ ತಗೋಬಹುದು ಸರ್. ಎಕರೆಗಟ್ಟಲೆ ಬೆಳೆದ್ರೆ ಜಾಯಿಕಾಯಿಯನ್ನ, ಅದಕ್ಕೆ ಬೇಡಿಕೆ ಮತ್ತು ಲಾಭ ಇದ್ರ ಬಗ್ಗೆ ಜನ ಯೋಚನೆ ಮಾಡಬಹುದು, ಏನಂತೀರಿ? 100% ಲಾಭ ಇದೆ ಸರ್, ಯಾಕೆಂದ್ರೆ ಒಂದು ಮಿಶ್ರ ಬೆಳೆ ಆಗಿ ಹೋಗೋದ್ರಿಂದ ನಿಮಗೆ ಬೇರೆ ಬೆಳೆನೂ ಇರುತ್ತೆ, ಅದ್ರ ಜೊತೆ ಈ ಬೆಳೆನೂ ಇರೋದ್ರಿಂದ ಕೂಡ ನಮಗೆ ಜಾಯಿ ಕಾಯಿಗೆ ನೋಡಿದ್ರೆ ಯಾವಾಗ್ಲೂ ಕೂಡ 300-500 ರೂಪಾಯಿ ತನಕ ಇಳುವರಿ, ಮೀನ್ಸ್ ಕೆಜಿಗೆ ರೂಪಾಯಿ ಕೊಡುವಂತದ್ದಿದೆ. ಅದೇ ರೀತಿ ಜಾಯಿ ಪತ್ರೆಗೆ 1,500-1,800 ಕೊಡುವಂತದ್ದು ಇದೆ. ಅಂದ್ರೆ ಮಾರ್ಕೆಟು ಇದೆ ಸರ್, ನಮ್ಮಲ್ಲಿ ಎಸ್ಟಾಬ್ಲಿಷ್ ಮಾರ್ಕೆಟ್ಸ್ ಇದೆ. ನಿಮ್ ಹತ್ರ ಇದೆ ಅಂತ ಅಂದ್ರೆ ಕೆಲವರು ವ್ಯಾಪಾರಿಗಳು ಬಂದು ಕೂಡ ತಗೊಂಡೋಗುವಂತದ್ದಿದೆ, ಇಲ್ಲಾಂದ್ರೆ ಅಲ್ಲಲ್ಲೇನೆ ಕೂಡ ನಮ್ಮಲ್ಲಿ ಕೊಡಗಿನಲ್ಲಿ ತುಂಬಾ ಸ್ಪೈಸ್ ಶಾಪ್ಸ್ ಇರೋದ್ರಿಂದ ಅವರಿಗೂ ಕೂಡ ಗುಣಮಟ್ಟ ಚೆನ್ನಾಗಿದೆ ಅಂದ್ರೆ ಅವರನ್ನು ಅಪ್ರೋಚ್ ಮಾಡಬಹುದು. ಮಾರ್ಕೆಟ್ ಇದೆ ಸರ್. ಮತ್ತೆ ಯಾವುದೇ ಮರ ಅಥವಾ ನಾವು ಟ್ರೀ ಸ್ಪೈಸಸ್ ಅನ್ನು ಫುಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಸರ್, ನಾವ್ ಏನ್ ಮಾಡ್ತಾ ಇದೀವಿ ಅದ್ರ ಡಬಲ್ ಅಷ್ಟು ನಾವು ಇಂಪೋರ್ಟ್ ಮಾಡ್ತಾ ಇದೀವಿ. ಹಾಗಾಗಿ ನಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರ್ಕೆಟ್ ಇದೆ ಸದ್ಯಕ್ಕೆ. ಕಾಫಿ ತೋಟಗಳಲ್ಲಿ ಇದನ್ನ ನೆರಳಿನ ಬೆಳೆಯಾಗಿ ಕಾಫಿಗೆ ಬೆಳೆಸ್ಕೊಳ್ಬಹುದು ಅಂತ ಹೇಳ್ತೀರಾ? ಬೆಳೆಸಬಹುದು ಸರ್, ದೊಡ್ಡ ಮರ ಆಗ್ತಿದ್ದಂಗೆನೆ ಕಾಫಿ ಮಧ್ಯದಲ್ಲಿ ಸ್ವಲ್ಪ ತೆಕ್ಕೋಬೇಕಾಗುತ್ತೆ, ಬಟ್ ಬೆಳಿಬಹುದು ಸರ್ ಇದನ್ನ. ಯಾಕೆಂದ್ರೆ ನಮ್ಮಲ್ಲಿ ಇಲ್ಲೂ ಕೂಡ ಏಲಕ್ಕಿ ಮಧ್ಯದಲ್ಲೇನೆ ಇರುವಂತದ್ದು, ಕಾಫಿ ತೋಟ ಮಧ್ಯದಲ್ಲೂ ಕೂಡ ಜಾಯಿಕಾಯಿ ಇದೆ, ಬೆಳಿಬಹುದು ಸರ್, ತೊಂದರೆ ಇಲ್ಲ. ಹೇಗಿದೆ ಮರ, ಗಟ್ಟಿನ ಅಥವಾ ನುಗ್ಗೆ ಮರ ತರ, ಹಲ್ವಾಣ ಮರ ತರ, ಜೋಳನ ಹೇಗೆ? ತುಂಬಾ ಗಟ್ಟಿ ಮರ ಸರ್, ತುಂಬಾ ದಪ್ಪ ಆಗುವಂತದ್ದು ಇದೆ, ಮತ್ತೆ ಬ್ರಾಂಚಸ್ ಕೂಡ ತುಂಬಾ ಗಟ್ಟಿ, ಸುಮ್ಸುಮ್ನೆ ಮುರ್ದು ಬೀಳುವಂತದ್ದು ಅಂತದ್ದು ಯಾವ್ದನ್ನು ನೋಡಲ್ಲ, ಗಟ್ಟಿ ಮರ ಸರ್. ಹಲ್ವಾಣ ಅಥವಾ ನೀವು ಬೇರೆ ಕೊಡಿಸ್ಕೊಂಡ್ರೆ ಗಟ್ಟಿ ಮರನೇ ಸರ್ ಇದು. ಅನೇಕರು ಈ ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ ಖುಷಿ ಪಟ್ಟಿದ್ರೆ ನಾವು ಹಾಕ್ಬೇಕು ಅನ್ನೋ ಒಂದು ಆಲೋಚನೆಯನ್ನು ಶುರು ಮಾಡ್ಕೊಳ್ತಿರ್ಬಹುದು. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನ ಹೇಳ್ಬೋದಾ ಶಿವಕುಮಾರ್ ಅವರೇ? ನನ್ನ ಮೊಬೈಲ್ ನಂಬರ್ 9444996308 9449996388. ಕೊಡಗು ಜಿಲ್ಲೆ ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ಕೃಷಿಕರು ನಮ್ಮ ಈ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ, ಪ್ರಯೋಜನ ಮಾಡಿಕೊಳ್ಳಿ. ಈಗಾಗಲೇ ಕೆಲವಾರು ಜನ ಕೃಷಿಕರು ಹಾಕೊಂಡಿದ್ದಾರೆ, ಖುಷಿಯಿಂದ ಕಾಯಿಗಳನ್ನ ಪತ್ರೆಯನ್ನ ಪಡ್ಕೊಂಡು ಬೇರೆಯವರಿಗೂ ಕೊಡ್ತಾ ಇದ್ದಾರೆ, ಮಾರಾಟನೂ ಮಾಡ್ತಾ ಇದ್ದಾರೆ, ಅನುಭವಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಿಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕೇಳಿಗರೆ, ಕೊಡಗು ಜಿಲ್ಲೆಯಲ್ಲಿ ಜಾಯಿಕಾಯಿಯನ್ನ ಹೇಗೆ ಬೆಳೆಯಬಹುದು ಮತ್ತು ಇದಕ್ಕೆ ಪೂರಕವಾದ ಅಂಶಗಳು ಏನೇನು ಅಂತ ಅನ್ಕೊಂಡು ಇದುವರೆಗೆ ಉಲ್ಲೇಖ ಮಾಡಿದವರು ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕಚೇರಿಯ ವಿಜ್ಞಾನಿ ಡಾಕ್ಟರ್ MS ಶಿವಕುಮಾರ್ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಪ್ರಸಾರದಲ್ಲಿ ವಿವಿಧ ಬೆಳೆಗಳಲ್ಲಿ ನಿಬಿಡ ನಾಟಿ ಪದ್ಧತಿ ಈ ಕುರಿತು ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಬಿ ಪ್ರಭಾಕರ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 08272300018. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ, ಇಂದು ಮಡಿಕೇರಿ ಪಟ್ಟಣ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಡಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಕ್ಷಯಕಾಯಿಲೆ ನಿಯಂತ್ರಣ ಹಂಗೆ ಅವ್ವ ಮತ್ತೆ ಕೂಸಿನ ಸಾವಿನ ತಡೆಗೆ ತಗೊಂಡಿರುವ ಕ್ರಮಗಳ ಕುರಿತು ಒಂದು ಸಭೆ ನಡೆದಿದೆ. ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ ಜಿಲ್ಲೆಯಲ್ಲಿ ಕ್ಷಯಕಾಯಿಲೆ ತಡೆಗೆ ಹಂಗೆ ಅವ್ವ ಮತ್ತೆ ಕೂಸಿನ ಸಾವಿನ ತಡೆಗೆ ಜಾಸ್ತಿ ಜಾಗೃತಿ ಬರೆಸುವ ಕಾರ್ಯಕ್ರಮ ನಡೆಸೋಕು. ಜಿಲ್ಲೆಯಲ್ಲಿ 92 ಕ್ಷಯಕಾಯಿಲೆ ಪತ್ತೆಯಾಗಿಟ್ಟು ಈ ಕಾಯಿಲೆಗೆ ಕಾರಣ ಕಂಡು ಹಿಡಿದು ಕಾಯಿಲಸ್ತರಿಗೆ ಪೌಷ್ಟಿಕಾಂಶ ಇರುವ ತೀನಿ ಹಂಗೆ ಮದ್ದುನ ಸರಿಯಾಗಿ ಕೊಡಕುತ್ತ ITDP ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟವು. ಕ್ಷಯರೋಗ ಜಿಲ್ಲಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ಆನಂದವು ಮಾತಾಡಿ, ಜಿಲ್ಲೆನ ಹಾಡಿಗಳಲ್ಲಿ ಲೈನ್ ಮನೆಗಳಲ್ಲಿ ವಾಸಿರೋಕೆ ಜಾಸ್ತಿ ಕಾಯಿಲೆ ಕಾಣಿಸ್ತಾ ಉಂಟು. 15 ದಿನಕ್ಕೂ ಜಾಸ್ತಿ ದಿನ ಕೆಮ್ಮುಲು ಇದ್ದರೆ ಕಡ್ಡಾಯಾಗಿ ಕಫ ಪರೀಕ್ಷೆ ಮಾಡಿಸೋಕು, 2025 ಕ್ಷಯ ಕಾಯಿಲೆ ಇಲ್ಲದಂಗೆ ಮಾಡೋಕುತ್ತ ಸರ್ಕಾರದ ಉದ್ದೇಶ ಹುಟ್ಟುತ್ತಾ ಹೇಳ್ದು. ಡಾಕ್ಟರ್ ಗೋಪಿನಾಥವು ಮಾತಾಡಿ, ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ 3 ಜನ ಅವ್ವಂದರು ಸುಮಾರು ಕಾರಣದಿಂದ ಪ್ರಾಣ ಕಳ್ಕೊಂಡಳು, ಹಂಗೆ 9 ಕೂಸುಗ ಪ್ರಾಣ ಕಳ್ಕೊಂಡೋತ್ತ. ಅವ್ವ ಮತ್ತೆ ಕೂಸಿನ ಸಾವಿಗೆ ಸಂಬಂಧಪಟ್ಟಂಗೆ ಸಭೆಗೆ ಮಾಹಿತಿ ಕೊಟ್ಟು. ಸಭೆಯಲ್ಲಿ ಜಿಲ್ಲಾ ಪಂಚಾಯತಿನ ಸಿಇಒ ಬಮೋರ್ ಸಿಂಗ್ ಮೀನಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ರಾವ್ ಸೇರಿದಂಗೆ ಸುಮಾರು ವಿಭಾಗದ ಡಾಕ್ಟರ್ಗ ಮುಖ್ಯ ಪಟ್ಟವು ಹಾಜರಿದ್ದು. 2022-23 ಸಾಲಿನ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಅರ್ಹ ರೈತರಿಗೆ 2 ಕೌಮ್ಯಾಟ್ನ ಶೇಕಡ 50% ಸಹಾಯದಂದಡಿಲಿ ಕೊಡಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಗೆ ಬರುವ ತಿಂಗಳ ಜೂನ್ 6 ಆಖೀರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಹತ್ತಿರದ ಪಶು ಚಿಕಿತ್ಸಾಲಯಗಳಿಂದ ಕೇಳಿ ತಿಳ್ಕೊಳ್ಳಕತ್ತ ಇಲಾಖೆಯ ಉಪನಿರ್ದೇಶಕ ಡಾ ಸುರೇಶ್ ಪಟ್ಟವು ತಿಳಿಸಿದಳು. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಡೆಯಿಂದ ಮಳೆಗಾಲದಲ್ಲಿ ಬರುವ ಕರೆಂಟ್ನ ತಾಪತ್ರೆಗೆ ಸಂಬಂಧಪಟ್ಟಂಗೆ ಮುಖ್ಯ ನೋಡಲ್ ಅಧಿಕಾರಿ ಮತ್ತೆ ನೋಡಲ್ ಅಧಿಕಾರಿಗಳ ನೇಮಕ ಮಾಡಿಳು. ದಿನದ 24 ಗಂಟೆನು 1912 ಈ ಸಂಖ್ಯೆಗೆ ಫೋನ್ ಮಾಡಿ ಮಳೆ ಹಾನಿಗೆ ಸಂಬಂಧಪಟ್ಟ ಹಂಗೆ ಕರೆಂಟ್ಗೆ ಸಂಬಂಧಪಟ್ಟ ಪುಕಾರಿಗೆ ಇದ್ದರೆ ತಿಳಿಸಕುತ್ತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಡು. ಕಳೆದ 2022 April 18-21 ಮುಟ ನಡೆದ SSLC ಪರೀಕ್ಷಾ ಫಲಿತಾಂಶ ನಾಳೆ 1 ಗಂಟೆಗೆ ಪ್ರಕಟ ಆದೆ. ಈ ಸತಿನ ಫಲಿತಾಂಶನ ಕೊಡಿಕೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಎಲ್ಲಾ ತಯಾರಿನ ಮಾಡಿಕೊಂಡು ಪರೀಕ್ಷೆ ಬರೆದ ಎಲ್ಲ ಮಕ್ಕಳ ಮೊಬೈಲ್ ಸಂಖ್ಯೆಗೆ ನಾಳೆ ಸಾಯಂಕಾಲ ಫಲಿತಾಂಶದ ವಿವರ ಸಿಕ್ಕಿದೆ. ಈ ಸತಿ 8.73 ಲಕ್ಷ ಮಕ್ಕ ಪರೀಕ್ಷೆನ ಬರೆದಳೋತ ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಮಾಹಿತಿ ಕೊಟ್ಟಳು. ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪೈಪೋಟಿ ಪರೀಕ್ಷೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಸಂತ ಮೈಕಲ್ ಹೈಸ್ಕೂಲ್ಲಿ ಇದೇ ತಿಂಗಳ 21-22 ನಡೆದಿತ್ತ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿಡು. ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಬೆಂಗಳೂರಿನ ನಾದಬ್ರಹ್ಮ ಸಂಗೀತ ಸಭಾಪಾಡಿಲ್ ನಡೆದ ಭರತನಾಟ್ಯ ಪೈಪೋಟಿಲಿ ಚೆಟ್ಟಿಮಾನಿ ಸಾಂದೀಪನಿ ಇಸ್ಕೂಲ್ಲಿ 4ನೇ ಕ್ಲಾಸ್ನಲ್ಲಿ ಓದ್ತಿರುವ ಚೈತನ್ಯಗೆ ಡಾಕ್ಟರ್ ಪುನೀತ್ ಸೇವಾರತ್ನ ಇನಾಮ ಸಿಕ್ಕಿಟ್ಟು. ಚೈತನ್ಯ ಅಯ್ಯಂಗೇರಿ ಗ್ರಾಮದ ಕಾವೇರಿ ಮನೆ ಭರತ್ ಮತ್ತು ಯೋಗಿತಾ ದಂಪತಿಗಳ ಮಗಳು. ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲಿ ಇದೇ ತಿಂಗಳ 21 ಬೆಳಿಗ್ಗೆ 11 ಗಂಟೆಗೆ ಸಾವಯವ ಕೃಷಿನ ಕುರಿತು 1 ದಿನದ ವಿಶೇಷ ವಿಚಾರ ಸಂಕಿರಣ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಸಂಶೋಧನೆಯಲ್ಲಿ ವಿಶೇಷ ಅನುಭವ ಪಡ್ಕೊಂಡಿರುವ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇದರ ವಿಸ್ತರಣಾ ನಿರ್ದೇಶಕರಾದ ಡಾ ಎನ್ ದೇವಕುಮಾರ ಭಾಗವಹಿಸಿ ಸಾವಯವ ಕೃಷಿನ ಕುರಿತು ವಿಶೇಷ ತಂತ್ರಜ್ಞಾನ ಹೇಳಿಕೊಟ್ಟವೆ. ಕುಸಿಯಿರುವ ರೈತರು ಇದರ ಪ್ರಯೋಜನ ಪಡ್ಕೊಳ್ಳಕು. ಕೂಡಿಗೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನಿರ್ದೇಶಕ ಹಂಗೆ ಪ್ರಿನ್ಸಿಪಾಲ್ ಆಗಿ ಬಿವಿ ಮಲ್ಲೇಶಪ್ಪವು ಅಧಿಕಾರ ವಹಿಸಿಕೊಂಡಳು. ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಸಂತ ಮೈಕಲರ ಪ್ರೌಢ ಹೈಸ್ಕೂಲ್ಲಿ ಇದೇ ತಿಂಗಳ 21-22 ನಡೆಯುವ ಪದವೀಧರ ಪ್ರಾಥಮಿಕ ಶಿಕ್ಷಕರ ಪೈಪೋಟಿ ಪರೀಕ್ಷೆನ ಯಾವುದೇ ತರಹದ ಅಡೆತಡೆಗ ಬರದಂಗೆ ಸರಿಯಾಗಿ ನಡೆಸಿಕೆ. ಪರೀಕ್ಷಾ ಕೇಂದ್ರನ 200 ಮೀಟರ್ ಜಾಗನ ನಿಷೇಧಿತ ಜಾಗದ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿಯಾಗಿರುವ ಡಾ ಬಿಸಿ ಸತೀಶ್ ಆದೇಶ ಹೊರಡಿಸಿಡು. ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಮಳೆ ನರಬಸ ಜೋರಾಟು. ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 49.12 mm ಮಳೆ ಬಿದ್ದುಟ್ಟು. ಮಡಿಕೇರಿ ತಾಲೂಕಿಗೆ 51.65, ಹಂಗೆ ವಿರಾಜಪೇಟೆ ತಾಲೂಕಿಗೆ 38.03, ಹಂಗೆ ಸೋಮಾರ್ಪೇಟೆ ತಾಲೂಕಿಗೆ 57.67 mm ಸರಾಸರಿ ಮಳೆ ಬಿದ್ದ ವರದಿಯಾವುಟು. ಮಡಿಕೇರಿ ಸುಬೇದಾರ್ ಅಪ್ಪಯ್ಯಗೌಡ ರಸ್ತೆಯಲ್ಲಿದ್ದ ಕಾರ್ಮಿಕ ಭವಿಷ್ಯ ನಿಧಿ ಸಂಘಟನೆ ಕಚೇರಿ ಇದೀಗ ಅಂಚೆ ಕಚೇರಿ ಹತ್ತಿರ ಇರುವ SPMTE ಕಟ್ಟಡಕ್ಕೆ ಬದಲಾವುಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 776-000-4356. ಬಾಳುಗೋಡು ಗ್ರಾಮದ ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ಬೇಡು ಹಬ್ಬದ ಪ್ರಯುಕ್ತ ನಾಳೆ ಗುರುವಾರ ದೊಡ್ಡ ಹಬ್ಬ, ಶುಕ್ರವಾರ ಬೇಡು ಹಬ್ಬದ ಕಳಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ಫ್ರಿಜ್, ವಾಷಿಂಗ್ ಮಷೀನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ಮೈತಾಡಿ ಗ್ರಾಮತ್ರ ಅಯ್ಯಮಂಡ ಒಕ್ಕತ್ರ ಕಾರಣಂಗ್ ಬಾರಣಿ ಕೊಡ್ಪ ಕಾರ್ಯ ಇದೇ ಇರೋದಂಗ್ ಬೊಳ್ಳ್ಯಾಚೆ ಬೈಟಪ್ಪಗ 5 ಗಂಟೆಗೆ ನಡಪ. ಮನೆಕಾರ ತಾಮನೆ ಬೊಮ್ಮಕ್ಕ ಬೆಂದು ಚಂಗಾದಿ ಎಲ್ಲ ಬಂತು ಕಾರಣಂಡ ಆಶ್ವಾದ ಪಡೆದೋಣ ಒಕ್ಕ ಪಟ್ಟದಾರ ಪಿಂಜ ಅಯ್ಯಮಂಡ ಒಕ್ಕಕಾರ ಕಟ್ಟಂಡಿತು. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಂಗಳ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ ಬೊಳ್ತಕುಪ್ಯ ಚಾಲೆ ಮಕ್ಕಳ ಕುಪ್ಯ ಚಾಲೆ ಮಂಡೆ ತುಣಿ ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ ಪೊಮ್ಮಕಡ ಕೋರಿ ಚೌಕ ಮುಸ್ಕೋಲಿ ಮಂಗಲಕರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿರುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪೂಣಚ ಪೂವಯ್ಯ 9980940022 ಇಲ್ಲೆಂಗಿ 9900707576. ಮೇ 13ರಂಗ್ ಮರಣಪಟ್ಟ ವಿರಾಜಪೇಟೆ ಕುಕ್ಲೂರು ತಾತಂಡ ಶಶಿ ಬೋಪಣ್ಣ ಐಂಡ ಮಾದಕಾರ್ಯ ಇದೇ 19ರಂಗ್ ನಾಳೆ ಬ್ಯಾಳಾಚ ಪಲಕ 11 ಗಂಟೆಗೆ ವಿರಾಜಪೇಟೆ ಕೊಡವ ಸಮಾಜ ಸ್ಪೋರ್ಟ್ಸ್ ಕ್ಲಬ್ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದ್ಯ ಇದನ್ನೇ ಆಹ್ವಾನ ಅರ್ಜಿತು ಬರನೊಂದು ಐಂಡ ಪೊಣ್ಣು ತಾತಂಡ ಉಷಾ ಪಿಂಜ ಕುಟುಂಬಕಾರ ಕಟ್ಟಣಿತು. ಸುಳ್ಯದ ಕೆವಿಜಿ ಅಮರಜ್ಯೋತಿ ಪಿಯು ಕಾಲೇಜಿನಲ್ಲಿ ಇದೇ 2022ರ ಮೇ 19ರಿಂದ 21 ದಿನಗಳ ಕಾಲ ಜೆಇಇ, ನೀಟ್, ಸಿಇಟಿ 2022ನೇ ಸಾಲಿನ ಕ್ರಾಶ್ ಕೋರ್ಸ್ ಪ್ರಾರಂಭಗೊಂಡಿದೆ. ಪ್ರತಿದಿನ ಮಾಕ್ ಎಕ್ಸಾಮ್ ಕೊಡಲಾಗುವುದು. ಎಲ್ಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. 2022-23ನೇ ಸಾಲಿನ ಪ್ರಥಮ ಪಿಯುಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ನೋಂದಾಯಿಸಲು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9880014218 ಅಥವಾ 7259992140. ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ದುರ್ಗಾವಾಹಿನಿ, ಮಾತೃಶಕ್ತಿ, ವಿರಾಜಪೇಟೆ ಪ್ರಖಂಡ, ಕೊಡಗು ಜಿಲ್ಲೆ ಇವರ ವತಿಯಿಂದ ಇದೇ ದಿನಾಂಕ 19ರಂದು ಗುರುವಾರ ವಿರಾಜಪೇಟೆಯ ತಾಲೂಕು ಮೈದಾನದಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವವನ್ನು ಏರ್ಪಡಿಸಲಾಗಿದೆ. ಆ ಪ್ರಯುಕ್ತ ಅಂದು ಬೆಳಿಗ್ಗೆ 10:30 ಗಂಟೆಗೆ ವಿರಾಜಪೇಟೆಯ ಮಾರಿಯಮ್ಮ ದೇವಸ್ಥಾನದಿಂದ ಶೋಭಾಯಾತ್ರೆ ಹೊರಟು ಖಾಸಗಿ ಬಸ್ ನಿಲ್ದಾಣ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮೂಲಕ ಹಾದು ತಾಲೂಕು ಮೈದಾನದಲ್ಲಿ ಸಮಾವೇಶಗೊಳ್ಳಲಿದೆ. ಮಧ್ಯಾಹ್ನ 12ಗಂಟೆಗೆ ವಿಶ್ವ ಹಿಂದೂ ಪರಿಷತ್ ವಿರಾಜಪೇಟೆ ಪ್ರಖಂಡ ಅಧ್ಯಕ್ಷರಾದ ಶ್ರೀ ಬಿಎಂ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು ಜಿಲ್ಲಾಧ್ಯಕ್ಷರಾದ ಶ್ರೀ ಕೃಷ್ಣಮೂರ್ತಿಜಿ ಇವರಿಂದ ಪ್ರಾಸ್ತಾವಿಕ ನುಡಿ, ಶ್ರೀ ಶ್ರೀ ಶ್ರೀ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ಅವರಿಂದ ಆಶೀರ್ವಚನ, ಶ್ರೀ ಬಾಲವಾಗ್ಮಿ ಹಾರಿಕಾ ಮಂಜುನಾಥ ಅವರಿಂದ ದಿಕ್ಸೂಚಿ ಭಾಷಣ ನಡೆಯಲಿದ್ದು ಬೈತೂರು ದೇವಸ್ಥಾನ ತಕ್ಕಮುಖ್ಯಸ್ಥರಾದ ಶ್ರೀ ಪುಗ್ಗೆರ ಪೊನ್ನಪ್ಪ ಅವರು ಉಪಸ್ಥಿತರಿರುತ್ತಾರೆ. ಹಿಂದೂ ಬಾಂಧವರು ಈ ಸಮಾಜೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕೆಂದು ಸಂಘಟಕರು ಕೇಳಿಕೊಂಡಿದ್ದಾರೆ. ಕಾಕುಟಪುರಂಬು ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್ ಕ್ಲಬ್ ವತಿಯಿಂದ ಇದೇ ಮೇ 26, 27, 28 ಹಾಗೂ 29ರಂದು ಹಿಂದೂ ಕಪ್ ಜಿಲ್ಲಾ ಮಟ್ಟದ ಬೇಸಿಗೆ ಕ್ರೀಡಾ ಕಾರ್ಯಕ್ರಮ. ಇದರಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು ಮತ್ತು ಬ್ಯಾಡ್ಮಿಂಟನ್ ಸ್ಪರ್ಧೆ ಏರ್ಪಡಿಸಲಾಗಿದೆ. 29ರಂದು ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ನಡೆಯಲಿದ್ದು ಸ್ಥಳದಲ್ಲೇ ಹೆಸರು ನೋಂದಾಯಿಸಿಕೊಳ್ಳಬಹುದು. .22, 12th bore ಹಾಗೂ ಏರ್ ರೈಫಲ್ 3 ವಿಭಾಗಗಳಿವೆ. 26, 27, 28, 29ರಂದು ಬ್ಯಾಡ್ಮಿಂಟನ್ ಸ್ಪರ್ಧೆ ನಡೆಯಲಿದ್ದು ಪುರುಷರಿಗೆ 15-24, 25-35, 36-50 ಹಾಗೂ 50 ವರ್ಷದ ಮೇಲ್ಪಟ್ಟು ಮಹಿಳೆಯರಿಗೆ ಮುಕ್ತ ಅವಕಾಶ ಮತ್ತು 15 ವರ್ಷ ಒಳಪಟ್ಟ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ಬ್ಯಾಡ್ಮಿಂಟನ್ ಸ್ಪರ್ಧೆಗೆ ಹೆಸರು ನೋಂದಾಯಿಸಿಕೊಳ್ಳಲು ಕೊನೆಯ ದಿನ ಮೇ 20. ವಿವರ ಹಾಗೂ ನೋಂದಾವಣಿಗೆ ಸಂಪರ್ಕಿಸಿ ಅಮ್ಮಂಡಿಯ ಚೇತನ್ 9980523432, ಮಾತಂಡ ಧೀರಜ್ 9945516206, ಬ್ಯಾರೇರ ಬೆಳ್ಳಪ್ಪ 9480713452, ಮ್ಯಾವಡ ಬೆಳ್ಳಪ್ಪ 9741192928, ಕುಯಮಂಡ ಕಾಳಯ್ಯ 9483372860, ಕೂತಂಡ ಸುರೇಶ್ 9880467172. ತೇಂಬಾಡ್ ಪುದಿಯ ಕೊಡವ ಸಿನಿಮಾ ನಾಳೆ ಬ್ಯಾಳಾಚೆ ಪಿಂಜ ಮತ್ತೆ ಬೊಳ್ಳ್ಯಾಚೆ ಗೋಣಿಕೊಪ್ಪತ್ಲು ಉಳ್ಳ ದುರ್ಗಾ ಭೋಜಿ ಹಾಲಲು ಪಲಕ 11 ಗಂಟೆ, ಮಜ್ಜನ 12 ಗಂಟೆ, ಪಿಂಜ ಬೈಟಾಪಕ 5 ಗಂಟೆಗೆ ದಿನೋದಿ ಮೂಂದು ಪ್ರದರ್ಶನ ಕಾಂಬ. ಕೊಡವ ಅಭಿಮಾನಿಯ ಬಂತು ತೇಂಬಾಡ್ ಸಿನಿಮಾ ನೋಟಿ ಪುರುಳು ತಾರಿಯಿಂದ ಕಟ್ಟಣಿತು ತೇಂಬಾಡ್ ಸಿನಿಮಾ ತಂಡ. ಇದುವರೆಗೆ ಜಾಹೀರಾತುಗಳನ್ನ ಕೇಳಿದಿರಿ. ಸೇವಾ ಮಾಹಿತಿ: ವಿರಾಜಪೇಟೆ ಬಿಟ್ಟಂಗಾಲ 1ನೇ ರುದ್ರಗುಪ್ಪೆ ಗ್ರಾಮತ್ರ ಕೊಕ್ಕೆರ ಪೌತಿ ತಿಮ್ಮಯ್ಯ ಐಂಡಮೋವೊ ಅಯ್ಯಣ್ಣ ಬಾಬು ಐಂಗ 67ನೇ ಬಯತ್ಲು ಇಂದು ಒಯ್ಪತ್ತು ಮರಣಪಟ್ಟಿತು. ಕೊಕ್ಕೆರ ಅಯ್ಯಣ್ಣ ಬಾಬು ಐಂಡ ಆಖಿರಿ ಕಾರ್ಯ ನಾಳೆ ಮಜ್ಜಣ 12 ಗಂಟೆ ರೊಳಿಯ 1ನೇ ರುದ್ರಗುಪ್ಪೆ ಗ್ರಾಮತ್ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕಾರ ಅರ್ಚಿಟ್ಟಿತ್ತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಜಿಲ್ಲೆಲ್ ಕ್ಷಯ ಕಾಯಿಲತ್ನ ಪುಡುತಕೊಂಡ ಬಪ್ಪ ಪಿಂಜ ಅವ್ವ ಕುಞ್ಞಡ ಮರಣ ತಡಪಲ್ಲಿ ಜನಕ್ಕೆ ಅರಿವಿಕೆ ಕೊಡಪಕ್ಕೆ ಏರ ಕಾರ್ಯಕ್ರಮ ನಡೆಸುವನಿಗೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೆಂಗ ನಿರ್ದೇಶನ ಮಾಡಿತು. ಮಡಿಕೇರಿರ ತಾಂಡ ಕಚೇರಿರ ಸಭಾಬಾಡಲು ಇಂದು ಈಂಗ್ ಸಂಬಂಧಪಟ್ಟನಿಗೆ ಎಡತಂಡ ಕ್ರಮತ್ರ ಮೀದ ಮಾಹಿತಿ ಪಡೆದಿತ್ತು ತಕ್ಕಂದಿತು. ಜಿಲ್ಲೆಯಲ್ಲಿ 92 ಕ್ಷಯಕಾಯಿಲೆ ಪ್ರಕರಣ ಕಂಡು ಬಂದಿತ್ತು. ಈಗ ಕಾರಣ ಕಂಡುಪಿಡಿಚಿತ್ತು. ಕಾಯಿಲೆಕಾರಕ್ಕೆ ನಲ್ಲ ಊಣು ತೀನಿ ಮದ್ದು ಮರ ಕೊಡ್ಪನಕ್ಕೆ ಐಟಿಡಿಪಿ ಪಿಂಜ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗೆ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತದೆ. ಕ್ಷಯ ಬರತನಕ್ಕೆ ತಡಪಕ್ಕೆ ಶಿಕ್ಷಣ ಮಾಹಿತಿ ಮಾರ್ಗದರ್ಶನ ಮೂಲಕ ಜನಕ್ಕೆ ಅರಿವಿಕೆ ಕೊಡ್ಕೊಂಡು ದೌಣುಚಿ. ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಆನಂದ್ ತಕ್ಪರ್ನಿತ್ ಜಿಲ್ಲೆರ ಹಾಡಿಲು ಲೈನ್ ಮನೇಲು ಬದುಕು ನೀ ಸ್ವಯಂಕು ಈ ಕಾಯಿಲೆ ಏರೆ ಕಂಡು ಬಂದನು. 15 ದಿನಕ್ಕೂ ಏರೆ ಸಮಯ ಕೆಮ್ಮಟ ಉಂಡೆಂಗಿ ಕಡ್ಡಾಯ ಆಯ್ತು ಕಫ ಪರೀಕ್ಷೆ ಮಾಡಿ ಉಂಡು ದಂಡಾಯ್ತ 25 ಉಳಲು ಈ ಕಾಯಿಲೆ ಇಲ್ಲ ತನಿಖೆ ಮಾಡೋಣ ಅನ್ನುವುದು ಸರ್ಕಾರ ಹತ್ರ ಇರಾದೆ.